ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದ ಲಲಿತ ಕಲಾ ಹಾಗೂ ಸಂಗೀತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಿಮ್ಮ ಮುಂದಿದ್ದೇವೆ. ಇವತ್ ನಾವು ಮಾತನಾಡ್ತಿರುವಂತಹ ವಿಷಯ ಏನಪ್ಪ ಅಂದ್ರೆ, ನಮ್ಮ ಬೆಳವಣಿಗೆಯಲ್ಲಿ ಸೃಜನಾತ್ಮಕ ಕಲೆ ಅನ್ನುವಂಥದ್ದು. ನಮ್ಮ ಪುರಾತನ ಇತಿಹಾಸ ಆಗಿರ್ಬೋದು, ಭೌಗೋಳಿಕ ರಚನೆ, ವೈವಿಧ್ಯಮಯ ಜನ ಸಮುದಾಯ, ವಿಭಿನ್ನ ಸಂಪ್ರದಾಯಗಳು ಮತ್ತು ಆಚರಣೆಗಳು, ಪ್ರಾಚೀನ ಪರಂಪರೆ, ಹಾಗೆ ನೆರೆಹೊರೆ ರಾಷ್ಟ್ರಗಳ ಪ್ರಭಾವಗಳು ನಮ್ಮ ದೇಶ ಭಾರತ ದೇಶದ ಮೇಲೆ ಸಂಸ್ಕೃತಿಯನ್ನ ರೂಪಿಸಿವೆ ಅಂತಾನೆ ಹೇಳ್ಬೋದು. ಸಿಂಧು ಕಣಿವೆ ನಾಗರಿಕತೆಯಿಂದ ಆರಂಭಗೊಂಡ ಭಾರತೀಯ ಸಂಸ್ಕೃತಿ ವೇದಗಳ ಕಾಲದಿಂದ ಅಸಾಧಾರಣ ವಿಕಸನವನ್ನ ಕಂಡಿತು. ಭಾರತದ ಶ್ರೇಷ್ಠ ಧಾರ್ಮಿಕ ಆಚರಣೆಗಳು, ಭಾಷೆಗಳು, ಪದ್ಧತಿ ಮತ್ತು ಸಂಪ್ರದಾಯಗಳು ಕಳೆದ ಸುಮಾರು 5,000 ವರ್ಷಗಳಿಂದಲೂ ಸಹ ಎಲ್ಲ ಕಲೆಗಳ ಸಾಕ್ಷಿಯಾಗಿವೆ ಅಂತಾನೆ ಹೇಳ್ಬೋದು. ಭಾರತೀಯ ಸಂಸ್ಕೃತಿಯು ತನ್ನೆಲ್ಲ ಕಲೆಗಳ ಮೂಲಕ ವಿಶ್ವದ ಇನ್ನಿತರೆ ಸಂಸ್ಕೃತಿಗಳ ಮೇಲೂ ತನ್ನ ಪ್ರಭಾವವನ್ನು ಬೀರಿದೆ. ಹಾಗೆಯೇ ಕಲೆಯು ಭಾರತ ದೇಶದ ಹಿರಿಮೆ ಮತ್ತೆ ಭಾರತೀಯ ಸಂಸ್ಕೃತಿಯ ಒಂದು ಕಿರೀಟ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಮೊದಲಿಗೆ ನಾನು ನನ್ನ ಪರಿಚಯವನ್ನ ಹೇಳ್ತೀನಿ. ನಾನು ಸಹನಾ ಮಡಿವಾಳರ್. ನನ್ನ ಊರು ಬಾಗಲಕೋಟ್ ಜಿಲ್ಲೆ, ಜಮಖಂಡಿ ತಾಲೂಕು. ನಾನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಸಂಗೀತ. ಸಂಗೀತ ಅನ್ನೋದು ಕೇವಲ ಒಂದು ಶೈಕ್ಷಣಿಕವಾಗಿ ಅಂತ ಆಗ್ಲಿ, ಆಧ್ಯಾತ್ಮಿಕವಾಗಿ ಹಾಗೆ ಧಾರ್ಮಿಕವಾಗಿ ಇರುವಂತಹ ಒಂದು ಕಲೆ ಅದು. ಸಂಗೀತ ಅನ್ನೋದಂತೂ ಈಗ ಹೇಗಿದೆ ಅಂದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಪ್ರತಿಯೊಂದು ವಯಸ್ಕರರು ಸಹ ಸಂಗೀತ ಅನ್ನೋ ವಿದ್ಯೆನ ತುಂಬಾನೇ ಇಷ್ಟಪಟ್ಟು ಕೇಳ್ತಾರೆ. ಅಂತದೊಂದು ಕಲೆ ಇದು. ನಾವು ಎಷ್ಟೋ ಸಮಸ್ಯೆಗಳಿದ್ದರೂ ಸಹ ಆ ಸಮಸ್ಯೆಗಳನ್ನ ನಾವು ಕೊನೆಗೊಳಿಸಬೇಕು ಅಂತ ಅಂದ್ರೆ, ನಮಗೆ ಅದಕ್ಕೆ ಮೂಲವಾಗಿ ಔಷಧಿ ಅಂತಾನೆ ಹೇಳ್ಬೋದು ಸಂಗೀತ ಅನ್ನೋದನ್ನ. ಮೊದಲಿಗೆ ಈಗ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾದ ನಿಂಗರಾಜ್ ಎಚ್ ಅವರು ಜೀವನದಲ್ಲಿ ಕಲೆಯ ಪಾತ್ರವನ್ನ ವಿವರಿಸ್ತಾರೆ. ಸಮಸ್ತ ಕನ್ನಡ ನಾಡಿನ ಆಕಾಶವಾಣಿ ಕೇಳುವರಿಗೆ ನಿಂಗರಾಜ್ ಹನುಮನ್ ಅವರವರು ಮಾಡುವ ಪ್ರೀತಿಯ ನಮಸ್ಕಾರಗಳು. ನನ್ನ ಹವ್ಯಾಸ ಪುಸ್ತಕ ಓದುವುದು ಹಾಗೂ ಹಾಡು ಕೇಳುವುದು. ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುಜನಟಿ ಗ್ರಾಮದವನು. ಜೀವನ ಎಷ್ಟು ಸಂಕೀರ್ಣ ಮತ್ತು ಹಾಗೂ ಅನಿರೀಕ್ಷಿತವಾಗಿದ್ದರೂ ಅಲಂಕಾರ ಮತ್ತು ಸುಂದರವಾದ ಕ್ಷಣಗಳು, ಘಟನೆಗಳು ಯಾವಾಗಲೂ ಇವೆ. ಉತ್ತಮವಾದುದಕ್ಕಾಗಿ ನಾವು ಯಾವಾಗಲೂ ಅತ್ಯುತ್ತಮವಾಗಿ ಪ್ರಯತ್ನಿಸುತ್ತೇವೆ. ಮಾನವನ ಜೀವನದಲ್ಲಿ ಕಲೆಯ ಪಾತ್ರವು ಜೀವನದಷ್ಟೇ ಮುಖ್ಯವಾಗಿದೆ. ನಮಗೆ ಸುತ್ತುವರೆದಿರುವ ಎಲ್ಲವೂ ಒಂದು ರೀತಿಯ ಕಲೆ ಆಗಿದೆ. ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ಗೋಡೆಗಳ ಮೇಲೆ, ಚರ್ಮದ ಮೇಲೆ, ಕಲ್ಲುಗಳ ಮೇಲೆ ಕೆಲವು ಚಿತ್ರಗಳನ್ನು, ತಮ್ಮ ಜೀವನದ ಘಟನೆಗಳನ್ನು, ಯುದ್ಧಗಳನ್ನು, ಬೇಟೆಯ ಚಿತ್ರಗಳನ್ನು ಬರೆಯಲು ಪ್ರಯತ್ನಿಸಿದರು. ಆ ಸಮಯದಲ್ಲಿ ಅವರ ಪ್ರಯತ್ನಗಳು ಭವಿಷ್ಯದಲ್ಲಿ ಮಾನವೀಯತೆಗೆ ಬಹಳಷ್ಟು ಹೊಸ ಜ್ಞಾನವನ್ನು ತರುತ್ತವೆ ಎಂದು ಅವರು ಅನುಮಾನಿಸಿರಲಿಲ್ಲ. ವ್ಯಕ್ತಿತ್ವ, ಸಾಂಸ್ಕೃತಿಕ ಬೆಳವಣಿಗೆಗೆ ನೈತಿಕತೆಯ ರಚನೆಯ ವಿಭಿನ್ನ ಕಲಾ ನಿರ್ದೇಶನಗಳಿಂದ ಉತ್ತೇಜಿಸಲ್ಪಟ್ಟಿದೆ. ಕಲೆ, ಸಂಗೀತ, ಕವನ, ವೃತ್ತಿಪರರು ಮತ್ತು ಹವ್ಯಾಸಿಗಳ ಕೃತಿಗಳ ಸಹಾಯದಿಂದ ನಮ್ಮ ಪ್ರಪಂಚದ ಸೌಂದರ್ಯದ ಗ್ರಹಿಕೆಯನ್ನು ನಾವು ಕಲಿಯಬಹುದು. ಆದ್ದರಿಂದ ಮಾನವನ ಜೀವನದಲ್ಲಿ ಕಲೆಯ ಪಾತ್ರವು ಅಪಾರವಾಗಿದೆ. ಕಲಾವಿದರು, ಶಿಲ್ಪಿಗಳು, ಕವಿಗಳು, ಸಂಗೀತಗಾರರು ಅವರ ಸೃಜನಶೀಲತೆ ಮತ್ತು ನಮ್ಮ ಸುತ್ತಮುತ್ತಲಿನ ವಿಶೇಷವಾದ ಏನನ್ನಾದರೂ ಅವರ ದೃಷ್ಟಿಗೆ ವ್ಯಕ್ತಪಡಿಸಲು ಪ್ರಯತ್ನಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಮಾನವ ಕುಲದ ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಸ್ಥಳವನ್ನು ಆಕ್ರಮಿಸಿಕೊಂಡಿದ್ದಾನೆ. ವಿಶ್ವ ದೃಷ್ಟಿಕೋನ ಮತ್ತು ಸೌಂದರ್ಯದ ರುಚಿಯನ್ನು ತಾರ್ಕಿಕ ಸರಪಳಿಯಲ್ಲಿ ಕಲಾಕೃತಿಯೊಂದಿಗೆ ನೇರ ಸಂವಹನದಲ್ಲಿ ನಿರ್ಮಿಸಲಾಗಿದೆ. ಈ ರೀತಿ ಮಾನವನ ಜೀವನದಲ್ಲಿ ಕಲೆಯು ಪಾತ್ರವನ್ನು ನಿರ್ವಹಿಸುತ್ತದೆ. ನಾನು ಈ ಸಂಗೀತ ಕ್ಷೇತ್ರಕ್ಕೆ ಬರಲು ಕಾರಣ ಎಂದರೆ, ಮೂಲತಃ ನಮ್ಮ ಪೂರ್ವಜರು, ನಮ್ಮ ತಾಯಿಯವರ ಚಿಕ್ಕಪ್ಪರಾಗತಕ್ಕಂಥ ರಾಮಚಂದ್ರ ಭೀಮಪ್ಪ ಮುಖನವರು ಮೂಲತಃ ನಮ್ಮ ಭಾಗದಲ್ಲಿ ಭಕ್ತಿ ಸಂಗೀತಕ್ಕೆ ಬೆನ್ನೆಲುಬಾಗಿ ನಿಂತವರು. ಕೈವಲ್ಯ ಪದ್ಧತಿ, ಸರ್ಪಭೂಷಣ, ಬಸವಣ್ಣವರ, ಪುರಂದರದಾಸರ, ಕನಕದಾಸರ ಸಾಹಿತ್ಯಗಳನ್ನು ಬಳಸಿಕೊಂಡು ಭಜನೆ ಎಂಬ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಆತ್ಮಜ್ಞಾನಕ್ಕಾಗಿ ಆಧ್ಯಾತ್ಮಕವೂ ಬೇಕು, ಆತ್ಮಶಾಂತಿಗಾಗಿ ಸಂಗೀತವೂ ಬೇಕು ಎಂಬಂತೆ ಸಂಗೀತವು ಮನಸ್ಸಿಗೆ ಮುದವನ್ನು ನೀಡುತ್ತದೆ ಎಂಬುದನ್ನು ಹೇಳುತ್ತೇನೆ. ನಮ್ಮ ಭಾಗದಲ್ಲಿ ಅಂದ್ರೆ ಗೋಕಾಕ್ ಜಮಖಂಡಿ ಭಾಗದಲ್ಲಿ ಸಾಂಪ್ರದಾಯಿಕವಾಗಿ ಭಜನೆ ಕಲೆಯು ಕಡಿಮೆಯಾಗುತ್ತಾ ಹೊಂಟಿದೆ. ಆ ಕಲೆಯನ್ನು ಸ್ವಲ್ಪ ಮಟ್ಟಿಗೆ ಉಳಿಸುವುದಕ್ಕೋಸ್ಕರ ನಾನು ಇಲ್ಲಿ ಭಜನೆಯ ಕಲಾವಿದನ ಮಗನಾಗಿ, ಭಜನೆಯ ಕಲಾವಿದ ಕುಟುಂಬದ ಪ್ರತಿನಿಧಿಯಾಗಿ ಶಾಸ್ತ್ರಬದ್ಧವಾಗಿ ಸಂಗೀತವನ್ನು ಕಲಿಯಲು ಇಲ್ಲಿಗೆ ಬಂದಿರುವೆನು. ಸಂಗೀತವು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ ಎಂಬುದಕ್ಕೆ ಹಲವಾರು ಪ್ರೇರಣೆಗಳಿವೆ. ಸಂಗೀತದಿಂದ ಎಷ್ಟೋ ಮನೋಗೊಂದಲಗಳು ಕಡಿಮೆ ಆಗುತ್ತವೆ ಎಂಬುದಕ್ಕೆ ಪ್ರೇರಣೆ ಇವೆ. ಸಂಗೀತದಿಂದ ಎಲ್ಲವನ್ನು ಸಾಧಿಸಬೇಕೆಂಬುದಕ್ಕೂ ನಿದರ್ಶನಗಳು ನಮ್ಮ ಮುಂದಿವೆ. ನಮ್ಮ ಮುಂದೆ ಸಂಗೀತದಿಂದನೇ ಭಾರತ ರತ್ನವನ್ನು ಪಡೆದಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಸಂಗೀತದಿಂದ ಎಲ್ಲವನ್ನು ನಾವು ಸಾಧಿಸಬಹುದು. ಹಳ್ಳಿಯ ಭಾಗಗಳಲ್ಲಿ ಸಾಂಪ್ರದಾಯಿಕವಾಗಿ ನಾಟಕಗಳು, ದೊಡ್ಡಾಟಗಳು ಹಾಗೂ ಭಜನೆ ಹಾಗೂ ಕೀರ್ತನೆಗಳು ತುಂಬಾ ಈಗ ಕಡಿಮೆ ಆಗ್ತಾ ಇದಾವೆ. ಆ ಕಲೆ ಆಧ್ಯಾತ್ಮಿಕವಾಗಿ ಕೆಲವರಿಗೆ ಬೋಧನೆಯನ್ನು ಮಾಡ್ತಾ ಇತ್ತು. ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ಎಂಬಂತೆ ನೀವು ಅಲ್ಲಿ ಇಲ್ಲಿ ಕೈ ಮುಗಿಯೋದಕ್ಕಿಂತ ನಿಮ್ಮೊಳಗಿನ ಆತ್ಮಜ್ಞಾನವನ್ನು ನೀವು ಸಾರ್ಥಕ ಮಾಡಿಕೊಳ್ಳಬೇಕು. ನಿಮ್ಮೊಳಗಿರತಕ್ಕಂಥ ಆತ್ಮ ಆ ಪರಮಾತ್ಮನನ್ನು ಪೂಜಿಸಿ ನಿಮ್ಮ ಜೀವನವನ್ನು ಮುಕ್ತಿಯ ಕಡೆಗೆ ಒಯ್ಯಬೇಕೆಂಬುದನ್ನು ಈ ನಮ್ಮ ಸಾಂಪ್ರದಾಯಿಕ ಕಲೆಗಳು ತಿಳಿಸುತ್ತವೆ. ಅದೇ ರೀತಿ ಮೂಲ ನಾಟಕಗಳು, ರಾಮಾಯಣದ ಕೆಲವೊಂದು ಭಾಗಗಳನ್ನು ತೆಗೆದುಕೊಂಡು ನಾಟಕಗಳು ಹಾಗೂ ಮಹಾಭಾರತದ ಕೆಲವೊಂದು ಭಾಗಗಳನ್ನು ತಗೊಂಡು ನಾಟಕಗಳು, ಇವೆಲ್ಲವೂ ಸಾಂಪ್ರದಾಯಿಕ ತಳಹದಿಯ ಮೇಲೇ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದನ್ನೇ ನೀಡುತ್ತಿದ್ದವು. ಆದರೆ ಈಗ ನಮ್ಮ ಆಧುನಿಕ ಜೀವನದತ್ತ ನಮ್ಮ ಯುವಕರಾಗಲಿ ಆಧುನಿಕ ಜೀವನದತ್ತ ನಮ್ಮ ಪಯಣ ಸಾಗಿ ಆ ಸಾಂಪ್ರದಾಯಿಕವು ಕಡಿಮೆಯಾಗಿ ಇವಾಗ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ಬೋದು. ಸಂಗೀತವು ಮೂಲತಃ ಒಂದು ರೀತಿ ಥೆರಪಿ ಅಂತಲೂ ಕೂಡ ಹೇಳಬಹುದು. ರಾಗ ಮ್ಯೂಸಿಕ್ ಥೆರಪಿ ಸಂಸ್ಥೆ ಹಿಂದೂಸ್ತಾನಿ ಹಲವು ರಾಗಗಳಲ್ಲಿರುವ ವೈದ್ಯಕೀಯ ಶಕ್ತಿಯನ್ನು ಗುರುತಿಸಿವೆ. ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪುರಿಯಾ ಧನಶ್ರೀ, ಮಧುಮೇಹ ನಿಯಂತ್ರಕ್ಕೆ ಭಾಗ್ಯಶ್ರೀ, ಒತ್ತಡ ಮೆದುಳಿನ ಸಮಸ್ಯೆ ನಿವಾರಣೆಗೆ ದರ್ಬಾರಿ ಕನ್ನಡ, ಅಧಿಕ ರಕ್ತ ಒತ್ತಡಕ್ಕೆ ಐರ್ಭೈರವಿ, ಹಲ್ಲು ನೋವು ಅತಿಯಾದ ಶೀತ ನಿವಾರಣೆಗೆ ಭೈರವಿ, ಈ ರೀತಿ ಹತ್ತು ಹಲವಾರು ರಾಗಗಳು ಪರಿಸರಾತ್ಮಕವಾಗಿ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತವೆ. ಹೀಗಾಗಿ ನಾವು ಈಗಿನ ಪೀಳಿಗೆಯು ಕಲೆಯನ್ನು ಮೈಗೂಡಿಸಿಕೊಂಡು ಕಲೆಯಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಮತ್ತು ಕಲೆಯಿಂದ ನಮ್ಮೊಳಗಿನ ಆತ್ಮಜ್ಞಾನ ನಮ್ಮ ಪರಮಾತ್ಮನನ್ನು ಕಾಣಬೇಕೆಂಬುದು ಮೂಲತಃ ಕಲೆಯ ಆಶಯವಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇರತಕ್ಕಂಥ ನಮ್ಮ ಕನಸಿಗೆ ನಮ್ಮದೇ ಮಾತು ಎಂಬಂತೆ ನಾನು ಕೂಡ ಒಬ್ಬ ಸಂಗೀತಗಾರನಾಗಬೇಕೆಂಬ ಆಸೆಯನ್ನು ಹೊತ್ತುಕೊಂಡು ಕನಸನ್ನು ಹೊತ್ತುಕೊಂಡು ನಮ್ಮೂರಿನಿಂದ ಇಲ್ಲಿಗೆ ಬಂದು ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ಆಸೆ ಸಂಗೀತದಲ್ಲಿ ಒಬ್ಬ ಕಲಾವಿದನಾಗಿ ನಮ್ಮ ಭಾಗದಲ್ಲಿ ಈ ಶಾಸ್ತ್ರೀಯ ಸಂಗೀತವನ್ನು ಉಳಿಸಬೇಕು, ನಮ್ಮ ಭಾಗಕ್ಕೆ ಈ ಶಾಸ್ತ್ರೀಯ ಸಂಗೀತದ ಪರಿಚಯವನ್ನು ಮಾಡಬೇಕೆಂಬುದು ನನ್ನ ಆಸೆ, ನನ್ನ ಉದ್ದೇಶವಾಗಿರುತ್ತದೆ. ಲಿಂಗರಾಜ್ ಅವರೇ, ಆಧ್ಯಾತ್ಮಿಕವಾಗಿಯೂ ಹಾಗೆ ಧಾರ್ಮಿಕವಾಗಿಯೂ ನೀವು ಹೇಗ್ ಬೆಳೆದ್ ಬಂದ್ರಿ, ಹೇಗೆ ನೀವು ಸಂಗೀತವನ್ನ ಅಭ್ಯಸಿಸ್ಕೊಂಡ್ರಿ, ಅದೇ ತರ ಭಜನೆ ಬಗ್ಗೆನೂ ಹೇಳಿದ್ರಿ, ಹಾಗೆ ಅದನ್ನ ಸಂಗೀತವನ್ನ ಮುಂದುವರಿಸಬೇಕು ಅಂತ ನೀವು ಈಗೇನ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಕೂಡ ಹೇಳಿದ್ರಿ. ಸೃಜನಾತ್ಮಕ ಕಲೆ ಬಗ್ಗೆ ಹೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಫ್ಯೂಚರ್ ಹೇ ಬದಲೇಂಗೆ ಕಲ್ ಕಟ್ಟಾನೆಂದು ಲಿಖೇಂಗೆ ಅಪ್ನಿ ಏಕ್ ನಯಿ ದಾಸ್ತಾನ್. ಸ್ನೇಹಿತರೆ, ಇದು ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ. ನಾವು ಕರ್ನಾಟಕ ವಿಶ್ವವಿದ್ಯಾನಿಲಯದ ಲಲಿತ ಕಲಾ ಹಾಗೂ ಸಂಗೀತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಈಗ ಭಾಗ್ಯ ಭಟ್ ಅವರು ಕಲೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಲಿದ್ದಾರೆ. ಎಲ್ಲಾ ಕೇಳುಗರಿಗೆ ನಾನು ಭಾಗ್ಯ ಭಟ್ ಮಾಡುವ ನಮಸ್ಕಾರಗಳು. ನನ್ನ ಊರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ. ನಾನು ಕರ್ನಾಟಕ ಲಲಿತ ಕಲಾ ಮಹಾವಿದ್ಯಾಲಯದಲ್ಲಿ ಬಿ ಮ್ಯೂಸಿಕ್ 2ನೇ ವರ್ಷದಲ್ಲಿ ಓದ್ತಾ ಇದ್ದೀನಿ. ನನ್ನ ಹವ್ಯಾಸ ಕತೆ, ಕವನ ಬರೆಯೋದು, ಪುಸ್ತಕಗಳನ್ನ ಓದೋದು. ಕಲಾವಿದ ಒಬ್ಬ ಕಲೆಯ ಆರಾಧಕ. ನಾನು ಕೂಡ ಸಿತಾರನ್ನ ಕಲಿತಿದ್ದೀನಿ. ಅದನ್ನ ನುಡಿಸುವ ಪ್ರತಿ ಕ್ಷಣ ಕೂಡ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಕಲೆ ಕಲಿಯುವಾಗ ಕಷ್ಟ ಎನಿಸಿದ್ರು ಅದನ್ನ ಆರಾಧಿಸಿದರೆ ಅದರಿಂದ ಎಲ್ಲಾ ರೀತಿಯ ಸಮಾಧಾನ ನಮಗೆ ಸಿಗುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓದುವುದು ಮಾತ್ರ ಅಲ್ಲದೆ ಮನುಷ್ಯನಿಗೆ ಇನ್ನಿತರ ಅವನಲ್ಲಿರುವ ಕಲೆಗಳು ಕೂಡ ವ್ಯಕ್ತಿತ್ವ ವಿಕಸನಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ವ್ಯಕ್ತಿತ್ವ ವಿಕಸನ ಎನ್ನುವುದು ಕೇವಲ ಪಠ್ಯಪುಸ್ತಕಗಳನ್ನು ಓದೋದ್ರಿಂದ ಮಾತ್ರ ಆಗಲು ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ನೀವು ಇದರಿಂದ ಯಶಸ್ಸನ್ನು ಗಳಿಸಬಹುದೇನೋ, ಆದರೆ ವ್ಯಕ್ತಿತ್ವ ರೂಪುಗೊಳ್ಳಲು ಕಲೆಗಳು ಸಹ ಪಠ್ಯಗಳು ಸಹ ನಮ್ಮ ಜೀವನಕ್ಕೆ ಅತಿ ಮುಖ್ಯ. ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜನರು ಕೇವಲ ಪಠ್ಯಪುಸ್ತಕದ ವಿಷಯವಾಗಿ ಮಾತ್ರ ಬೆನ್ನು ಹತ್ತಿದ್ದಾರೆ. ಸಂಗೀತ, ಆಟಗಳು, ಭಾಷಣ, ನೃತ್ಯದಂತಹ ಕಲೆಗಳು ನಮ್ಮ ಯಶಸ್ಸಿನ ಹಾದಿಯಲ್ಲಿ ವ್ಯಕ್ತಿತ್ವ ರೂಪುಗೊಳ್ಳಲು ಮುಖ್ಯವಾಗಿದೆ. ಆಟದಿಂದ ದೇಹದ ಆರೋಗ್ಯ ರೂಪುಗೊಳ್ಳುತ್ತದೆ. ದೈಹಿಕವಾಗಿ ರೂಪುಗೊಳ್ಳುವುದು ಮನುಷ್ಯನಿಗೆ ವಿದ್ಯೆಯಷ್ಟೇ ಮುಖ್ಯ. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿದೆ, ಅದರಂತೆ ಮನುಷ್ಯನ ಆರೋಗ್ಯಕ್ಕೆ ಆಟ ಅತಿ ಮುಖ್ಯ ಎನ್ನಬಹುದು. ಇನ್ನು ಭಾಷಣ ಕಲೆ. ಈ ವಿಷಯವಾಗಿ ಹೇಳೋದಾದ್ರೆ ಮಾತುಗಾರಿಕೆಯೂ ಒಂದು ಕಲೆ. ಬಾಯಿ ಇದ್ದರೆ ತಾಯಿ ಇದ್ದಂತೆ ಎಂದು ಹಿರಿಯರು ಹೇಳ್ತಿದ್ರು. ಇವತ್ತಿನ ವಿದ್ಯಮಾನದಲ್ಲಿ ಮಾತನಾಡುವ ಕಲೆ ಅರಿಯದಿದ್ದರೆ ಬಹುಶಃ ಎಲ್ಲಾ ಕೆಲಸಗಳು ವಿಳಂಬವಾಗಬಹುದೇನೋ. ಮತ್ತು ವೇದಿಕೆ ಮೇಲೆ ನಿಂತು ಒಂದು ವಿಷಯವಾಗಿ ನಿರರ್ಗಳವಾಗಿ ಮಾತನಾಡುವುದು ಕೂಡ ಒಂದು ಕಲೆ. ಏಕೆಂದ್ರೆ ಎಲ್ಲರಿಗೂ ತಲೆಯಲ್ಲಿ ಅರಿತಿರುವ ಅಥವಾ ಒಂದು ವಿಷಯವಾಗಿ ಅರಿವಾಗುವ ವಿಷಯಗಳನ್ನ ಮುಂದೆ ಕುಳಿತಿರುವ ಜನರ ಮುಂದೆ ಪ್ರಸ್ತುತಪಡಿಸುವುದು ತುಂಬಾ ಕಷ್ಟ. ಧೈರ್ಯವಾಗಿ ಎಲ್ಲಾ ವಿಷಯ ಅವ್ರ ಮುಂದೆ ಇಡುವಂತ ಕಲೆ ಮುಖ್ಯವಾಗಿ ಎಲ್ಲರಲ್ಲೂ ಬೆಳೆಯಲೇಬೇಕು ಅಂತ ನನ್ಗನ್ಸುತ್ತೆ. ವ್ಯಕ್ತಿಯ ವ್ಯಕ್ತಿತ್ವ ಅವನ ಆಡುವ ಮಾತುಗಳಿಂದ ಅರಿಯಬಹುದೇನೋ. ಆದ್ದರಿಂದ ಅರಿತ ಜ್ಞಾನ ಪುನರ್ವ್ಯಕ್ತಪಡಿಸುವುದು ಒಂದು ಕಲೆಯಾಗಿದೆ. ಭಾಷಣ ಕಲೆಗಾಗಿ ಸಂಗ್ರಹಿಸುವ ವಿಷಯಗಳಿಂದ ಕೂಡ ಜ್ಞಾನಾಭಿವೃದ್ಧಿಯಾಗುತ್ತೆ ಮತ್ತು ಇದಲ್ಲದೆ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ನಡೆಸುವುದಾಗಲಿ ಸುಂದರವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿಕ್ಕೆ ಬೇಕಾಗಿರುವ ಮಾತುಗಾರಿಕೆ ಬೇಕೇ ಬೇಕು. ಇದಲ್ಲದೆ ಸಂದರ್ಶನಗಳಲ್ಲಿ ಮನುಷ್ಯನ ವ್ಯಕ್ತಿತ್ವ ಕೂಡ ಅವನ ಮಾತಿನಿಂದಲೇ ತಿಳಿಯಬಹುದು. ಇನ್ನು ಸಂಗೀತ ಕಲೆ, ಎಲ್ಲ ಕಲೆಗಳಲ್ಲಿಯೂ ಎಲ್ಲರನ್ನೂ ರಮಿಸುವ ಕಲೆ ಎಂದರೆ ಅದು ಸಂಗೀತ. ಎಲ್ಲ ಹಾಡುಗಳಿಗೆ ಮೂಲ ರೂಪ ಅಂದರೆ ಅದು ಸಂಗೀತ. ಅದರಿಂದ ರೋಗಗಳನ್ನು ಸಹ ನಿವಾರಿಸಬಹುದು ಎಂದು ಹೇಳ್ತಾರೆ. ಅದನ್ನು ಪ್ರಾಯೋಗಿಕವಾಗಿಯೂ ಕೂಡ ನಿರೂಪಿಸಲಾಗಿದೆ. ಈ ಕಲೆಯಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ ಎನ್ನಬಹುದು. ಇದರಲ್ಲಿ ಹಾಡುವುದು ಮಾತ್ರವಲ್ಲದೆ ವಾದ್ಯಗಳು ಸೇರಿವೆ ಮತ್ತು ಮನುಷ್ಯನ ವ್ಯಕ್ತಿತ್ವ ರೂಪುಗೊಳ್ಳಲು ಮತ್ತು ಭಗವಂತನ ಸಾಕ್ಷಾತ್ಕಾರಗಳನ್ನು ಪಡೆಯುವುದಕ್ಕೆ ಯೋಗ, ತಪಸ್ಸು, ಜ್ಞಾನ ಮತ್ತು ಭಕ್ತಿ ಇವೇ ಮೊದಲಾದ ಮಾರ್ಗಗಳಿದ್ದರೂ ನಾದರೂಪನಾಗಿರುವ ಪರಮಾತ್ಮನನ್ನು ನಾದರೂಪದಿಂದಲೇ ಒಲಿಸಿಕೊಳ್ಳಲು ಸುಲಭ ಮಾರ್ಗದ ಸಾಧನವಾಗಿರುತ್ತದೆ ಎನ್ನಬಹುದು. ಹೀಗೆ ಸಂಗೀತ ಎಂಬ ಕಲೆಯು ಮನುಷ್ಯನ ಜೀವನದಲ್ಲಿ ಹಾಸುಹೊಕ್ಕಾಗಿ ಬೆಳೆದು ಬಂದಿದೆ. ಇನ್ನು ಚಿತ್ರಗಳು, ವಾಸ್ತುಶಿಲ್ಪ, ಶಿಲ್ಪ ಹೀಗೆ ಮುಂತಾದ ಕಲೆಗಳು ಅವನಲ್ಲಿರುವ ಕಲೆಯ ಅಭಿವ್ಯಕ್ತಿಯಾಗಿದೆ. ಇದರಿಂದ ಅಲಂಕಾರಿಕವಾಗಿ ರೂಪುಗೊಳಿಸಬಹುದು. ಒಂದು ವಿಷಯವನ್ನು ಚಿತ್ರ, ಶಿಲ್ಪ, ವಾಸ್ತುಶಿಲ್ಪಗಳ ಮೂಲಕ ವ್ಯಕ್ತಪಡಿಸಬಹುದು. ಇದು ಕೂಡ ಎಲ್ಲ ರೀತಿಯ ಕಲೆಗಳಂತೆಯೇ ಕಲೆಯಾಗಿ ಮಾರ್ಪಟ್ಟಿದೆ. ಮನುಷ್ಯತ್ವದಿಂದ ಮತ್ತೆ ಉತ್ತಮ ಸ್ಥಿತಿ ಏರಲು ಸಾಧ್ಯವಾಗುವ ಅಥವಾ ವ್ಯಕ್ತಿತ್ವ ಬೆಳವಣಿಗೆ ಸಾಧ್ಯವಾಗುವ ಮಾನವತ್ವವನ್ನು ಪಡೆಯಲು ಸಾಧನವಿದ್ದರೆ ಅದು ಕಲೆಯಿಂದ ಮಾತ್ರ ಅಂತ ಅನಿಸುತ್ತೆ ನನಗೆ. ಜೀವನ ಮೌಲ್ಯದಲ್ಲಿ ಅತ್ಯಂತ ಪ್ರಮುಖವಾದದ್ದು ನೈತಿಕತೆ. ಎಲ್ಲಿ ನೈತಿಕತೆ ಇರೋದಿಲ್ವೋ ಅಲ್ಲಿ ಮತ್ತೆ ಪಶುತ್ವ ಮೇಲೆ ಬರುತ್ತೆ. ಇಂತಹ ನೈತಿಕತೆಯನ್ನು ಬೆಳೆಸುವುದರಲ್ಲಿ ನೃತ್ಯ ಕಲೆಯ ಪಾತ್ರ ಬಹಳ ಮುಖ್ಯವಾಗಿದೆ. ಸಂಗೀತ ಅಥವಾ ನೃತ್ಯ ಅಥವಾ ಇನ್ನಿತರ ಯಾವುದೇ ಕಲೆಗಳಿರ್ಬೋದು, ಕಲಿಯುವ ಮೊದಲು ಭೂಮಿ ತಾಯಿಗೆ ನಮಸ್ಕರಿಸೋದಿರ್ಬೋದು, ದೇವತೆಗಳಿಗೆ ವಂದಿಸೋದಿರ್ಬೋದು, ಗುರು ಹಿರಿಯರನ್ನ ಸ್ಮರಿಸೋದಿರ್ಬೋದು, ವಿದ್ಯಾ ದದಾತಿ ವಿನಯ ಎಂಬಂತೆ ಈ ಕಲೆಗಳಲ್ಲಿ ನಮ್ಮ ಸಾಂಪ್ರದಾಯಿಕ ಸಂಸ್ಕೃತಿಗ ಪ್ರತೀಕವಾದ ಈ ಎಲ್ಲಾ ಗುಣಗಳು ಪ್ರಥಮ ಹೆಜ್ಜೆ ಅಂತ ಹೇಳ್ಬೋದು. ಇವುಗಳಷ್ಟೇ ಅಲ್ಲದೆ ಇನ್ನು ಹೀಗೆ ಕಥೆ ಕವನಗಳನ್ನ ಬರೆಯೋದಿರ್ಬೋದು, ಪ್ರಬಂಧ ರಚನೆ ಅಥವಾ ಕರಕುಶಲಗಳ ಕಲೆ, ನಟನೆ ಹೀಗೆ ಇನ್ನು ಅನೇಕ ಕಲೆಗಳು ಮನುಷ್ಯನ ಸಂತೋಷಕ್ಕೆ, ಮನರಂಜನೆಗೆ, ವ್ಯಕ್ತಿತ್ವ ವಿಕಸನದಲ್ಲಿ ಕೂಡ ಮುಖ್ಯ ಪಾತ್ರ ವಹಿಸುವುದರಲ್ಲಿ ಸಂಶಯ ಇಲ್ಲ. ಏನಾದರೂ ಆಗೋ ಮೊದಲು ಮಾನವನಾಗು ಎಂಬ ಕವಿವಾಣಿ ಇದೆ, ನಮ್ಮೊಳಗೆ ಇದನ್ನ ಕೇಳೇ ಇರ್ತೀವಿ. ಈ ಕವಿವಾಣಿಯನ್ನು ಸಾರ್ಥಕಗೊಳಿಸಬೇಕಾದ್ರೆ ಕಲೆಯ ಕಲಿಕೆಗೆ ನಮ್ಮ ಬದುಕು ತೆರೆಯಲೇಬೇಕು. ಶಿಕ್ಷಣ, ಕಲೆ ಒಂದಾಗಿ ಪ್ರತಿಯೊಬ್ಬನ ಬದುಕನ್ನು ಹಸನುಗೊಳಿಸಿಕೋಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಗುಣವಾಗಿ ರಚಿಸಲಾದ ಪಠ್ಯವಸ್ತುವಿನಲ್ಲಿ ಸಮೃದ್ಧಗೊಳಿಸಲು ಮತ್ತು ಸುರಕ್ಷಿತವಾಗಿಡಲು ಲಲಿತ ಕಲೆಗಳು ಶಿಕ್ಷಣಕ್ಕೆ ವಿಶಿಷ್ಟವಾದ ಸ್ಥಾನವನ್ನು ನೀಡಬೇಕು ಎಂಬುದಾಗಿ ಅಭಿಪ್ರಾಯಪಡುತ್ತಾ, ಇದು ವಿದ್ಯಾರ್ಥಿಯ ನಡತೆಯನ್ನು ರೂಪಿಸುವುದಕ್ಕಾಗಿ, ಸೌಂದರ್ಯ ರಾಧನೆಯನ್ನು ಪ್ರಚೋದಿಸುವುದಕ್ಕಾಗಿ, ಶಿಸ್ತಿನ ಪಾಲನೆಯನ್ನು ಮೈಗೂಡಿಸಲು, ಹೀಗೆ ಕಲಾಶಿಕ್ಷಣದ ಶಿಕ್ಷಣವನ್ನು ಪಠ್ಯ ವಿಷಯದಲ್ಲಿ ಪ್ರಧಾನವಾದ ವಿಷಯವಾಗಿ ಪರಿವರ್ತಿಸಬೇಕು ಮತ್ತು ಸಾಮಾಜಿಕ, ರಾಷ್ಟ್ರೀಯ, ಆಧ್ಯಾತ್ಮಿಕ ಭಾವೈಕ್ಯತೆಯ ಪ್ರಚೋದಿಸುವ ಕಲೆಯ ಶಿಕ್ಷಣವಿಲ್ಲದೆ ಸಾಮಾನ್ಯ ಶಿಕ್ಷಣ ಅಪೂರ್ಣವೆನಿಸುತ್ತದೆ ಅಂತ ನನ್ನ ಅಭಿಪ್ರಾಯ. ಕಲೆಯಿಂದ ವ್ಯಕ್ತಿತ್ವ ವಿಕಸನ ಎಂಬುದು ಒಂದು ಅದ್ಭುತ ವಿಷಯ. ನನ್ನ ಜ್ಞಾನದ ಅನುಸಾರವಾಗಿ ನಾನು ಈ ಎರಡು ಮಾತುಗಳನ್ನು ಆಡಿದ್ದೀನಿ. ಧನ್ಯವಾದ. ವಿಶೇಷ ಚೇತನರಾಗಿರ್ತಕ್ಕಂತಹ ಮಡಿವಾಳಯ್ಯ ಹಿರೇಮಠರವರು ತಮ್ಮ ಅನಿಸಿಕೆಗಳನ್ನ, ಎಂದ್ರೆ ಅವರು ವಿಶೇಷ ಚೇತನರಾಗಿದ್ರೂ ಸಹ ಹೇಗೆ ಅವರು ಧಾರವಾಡಕ್ಕೆ ಬಂದು ನಮ್ಮ ಕಾಲೇಜಿಗೆ ಸೇರ್ಕೊಂಡ್ರು, ಅದಕ್ಕೆ ಉದ್ದೇಶ ಏನು, ಸಂಗೀತವನ್ನ ಕಲೀರಿ ಅಂತ ಅವರಿಗೆ ಸ್ಫೂರ್ತಿ ನೀಡಿದವರು ಯಾರು, ಅವ್ರು ಹೇಗೆ ಸಂಗೀತವನ್ನ ಕಲಿಯೋಕ್ ಶುರು ಮಾಡಿದ್ರು, ಅವರಿಗಾದ ಅಡೆತಡೆಗಳೇನು, ಅದನ್ನೆಲ್ಲವನ್ನ ಈಗ ಅವರು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಈಗ ಮಡಿವಾಳಯ್ಯ ಹಿರೇಮಠರವರು ನಿಮ್ಮ ಮುಂದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಡಿವಾಳಯ್ಯ ಹಿರೇಮಠ್. ನಾನು ಕಲೆಯ ಬಗ್ಗೆ ನನಗೆ ಅನಿಸಿದ್ದನ್ನ ನಿಮ್ಮ ಮುಂದಲೇ ಹಂಚಿಕೊಳ್ಳಲು ನನಗೆ ಸಂತೋಷವೆನಿಸುತ್ತಿದೆ. ಏನು ಈಗ ಅಂತ ಅಕ್ಷರವನ್ನ ಯಾವ ರೀತಿ ನಾವು ಬರೆಯಲು ಕಲಿಯುತ್ತೇವೆ, ಆ ರೀತಿಯಾಗಿ ನಾವು ಈ ಮಹಾವಿದ್ಯಾಲಯದಲ್ಲಿ ಸರೆಗಮ ಪದನಿ ಎಂಬ 7 ಸ್ವರಗಳಿಂದ ಸಂಗೀತವನ್ನು ಕಲಿಯಲು ಪ್ರಾರಂಭಿಸುತ್ತೇವೆ. ಈ ರೀತಿಯಾಗಿ ನಮ್ಮ ಸಂಗೀತವು ಒಂದು ಸಾಗರವಿದ್ದಂತೆ, ಈ ಸ್ವರ ನಮಗೆ ಸಾ ಒಂದು ಸಿಕ್ಕಿದ್ರೆ ರೇ ಸಿಗೋದು ಕಷ್ಟ. ಆ ವಿದ್ಯೆಯನ್ನು ಮೊದಲು ಗುರುಗಳಿಂದ ಅನುಗ್ರಹಿಸಲು ಪ್ರಾರಂಭಿಸುತ್ತೇವೆ. ಅನಂತರ ಗುರುಗಳು ಹೇಳಿಕೊಟ್ಟಂತೆ ನಾವು ಸರೆಗಮವನ್ನು ಮೊದಲು ಅಭ್ಯಾಸ ಮಾಡಿ ನಂತರ ನಮ್ಮ ಸ್ವಂತದಿಂದ ಸರೆಗಮ ರಿಗಮಪ ಎಂಬ ಅಲಂಕಾರ ಸ್ವರವನ್ನು ನಾವು ಪ್ರಯತ್ನಿಸಲು ತಯಾರು ಮಾಡಿಕೊಂಡು ನಂತರ ಖ್ಯಾಲ್ ಗಾಯನ, ಟುಮರಿ ಗಾಯನ ಈ ರೀತಿಯಾದ ಗಾಯನಗಳನ್ನು ನಾವು ದಿನನಿತ್ಯ ಸೃಜನಶೀಲರಾಗಿ ಅಭ್ಯಾಸ ಮಾಡುತ್ತಾ ಹೋಗ್ತಾ ಇದ್ದೇವೆ. ಈ ರೀತಿಯಾಗಿ ಎಲ್ಲ ಕಲೆಗಳು ಕೂಡ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತವೆ. ಆ ಕಲೆಗಳನ್ನು ಪೋಷಿಸುವ ಕಾರ್ಯವನ್ನು ನಮ್ಮ ಆಕಾಶವಾಣಿಯು ಇಲ್ಲಿವರೆಗೂ ಕೂಡ ಮಾಡ್ತಾ ಬರ್ತಾ ಇದೆ. ಅದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸಿದೆ. ಈ ಸಂಗೀತ ಇಲ್ಲದೆ ಹೋದರೆ ನಮ್ಮಂತಹ ದೃಷ್ಟಿವಿಕಲಚೇತನ ವ್ಯಕ್ತಿಗಳು ಜೀವನವನ್ನು ಕಟ್ಟಿಕೊಳ್ಳಲು ಆಗ್ತಾ ಇರಲಿಲ್ಲ. ನನ್ನಂತಹ 100,000 ಜನ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಸಂಗೀತವನ್ನು ಕಲಿಯಲು ಅವಕಾಶಗಳು ಸಿಗದೇ ಇದ್ದಾಗ ನನಗೆ ಸಿಕ್ಕಿದ್ದು ತುಂಬ ಹೆಮ್ಮೆ ಅನಿಸಿದ್ದೆ. ಈ ಸಂಗೀತದಿಂದ ನಾನು ಮಾನಸಿಕ ನೆಮ್ಮದಿಯನ್ನೂ ಪಡೆದುಕೊಂಡಿದ್ದೇನೆ. ಈ ಸಂಗೀತದಿಂದ ನಾನು ಸದೃಢ ಮನಸ್ಸನ್ನು ಕಟ್ಟಿಕೊಂಡು ಈ ಜೀವನವನ್ನು ಯಾವುದೇ ರೀತಿಯಾದ ಗೊಂದಲಮಯ ಇಲ್ಲದಂತೆ ನನ್ನ ಜೀವನವನ್ನು ನಡೆಸಬಹುದು ಅಂತ ನಾನು ಈ ಸಂಗೀತವನ್ನು ಕಲಿಯಲು ಬಂದಾಗಲೇ ನನಗೆ ಅನಿಸಿದ್ದು. ಈ ಸಂಗೀತವನ್ನು ನಾನು ಕೇಳುವುದರ ಜೊತೆಗೆ ಕಲಿತು ಹಾಡ್ತಾ ಇರುವುದು ನನಗೆ ತುಂಬ ಹೆಮ್ಮೆ ಅನಿಸಿದೆ. ಈ ಸಂಗೀತವು ಎಲ್ಲರಿಗೂ ಸಿಗುವಂತಹ ವಿದ್ಯೆ ಅಲ್ಲ. ನಾವು ಏನು ಅಭ್ಯಾಸ ಮಾಡ್ತೀವಿ ಅದರಷ್ಟೇ ಇದು ಫಲ ಸಿಗ್ತದೆ. ಈ ಸಂಗೀತ ಏನಂದರೆ ಅನುಭವದಿಂದ ಬರುವಂತಹ ಒಂದು ಸಂಗೀತ ಆಗಿದೆ. ಹೇಳುವುದು ಒಂದು ಕಲೆಯಾಗಿದೆ. ಹೆಂಗಪ್ಪ ಹೇಳ್ತೀವಿ ಅಂತಂದರೆ, ದೃಷ್ಟಿ ಇರುವಂಥವರು ನೋಡ್ತಾರೆ ಈಗ ಏನಾಗ್ತಾ ಇದೆ ಅಂತಂದು ಅವ್ರು ಹೇಳ್ತಾರೆ. ಅದನ್ನು ಹೇಳಿದಾಗ ನಾವು ದೃಷ್ಟಿದೋಷ ಇರುವಂಥವರು ನಮ್ಮಂಥವರು ಕಿವಿಯಾರೆ ಕೇಳಿ ಆನಂದಿಸ್ತಾ ಇರ್ತೀವಿ. ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ, ಆ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಮಹಾನ್ ಗಣ್ಯ ವ್ಯಕ್ತಿಗಳು ಬಂದಿರುತ್ತಾರೆ. ಅಲ್ಲಿ ಯಾರು ಬಂದಿರುತ್ತಾರೆ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ. ನಾವು ಇನ್ನೊಬ್ರಿಗೆ ಕೇಳಿದಾಗ, ಅವ್ರು ಹೇಳಿದಾಗ ನಮಗೆ ಸಂತೋಷವೆನಿಸ್ತದೆ. ನಮ್ಮ ಆಕಾಶವಾಣಿಯಲ್ಲಿ ಬರತಕ್ಕಂಥ ಕಾರ್ಯಕ್ರಮಗಳು ನಮಗೆ ಇಂಪಾಗಿ ಕೇಳುತ್ತವೆ. ಆ ಕೇಳುವಿಕೆಯನ್ನು ಸಬಲವಾಗಿ ನಾವು ಅದನ್ನು ಬಳಸಿಕೊಂಡಾಗ ಮನಸ್ಸಿಗೆ ಕಾಣಿಸುವಂಥವ್ರು ಏನು ಅನುಭವಿಸುತ್ತಾರೋ ಆ ಎಲ್ಲ ಸುಖವನ್ನು ನಾವು ಕೇಳುವಿಕೆಯಿಂದ ಮತ್ತು ಪರಿಸರದಲ್ಲಿ ಆಗುವಂತಹ ವಾತಾವರಣದಿಂದ ತಿಳಿದುಕೊಳ್ಳುತ್ತೇವೆ. ಕೇಳುವುದು ಏನಾದರೂ ಒಂದು ಹೇಳುತ್ತಿರುವಾಗ ಅದನ್ನು ಕೇಳಲಿಲ್ಲ ಅಂತಂದರೆ ನಮಗೆ ಅದರದ್ದು ಏನು ಇದೆ ಅಂತಕ್ಕಂಥ ವಿಷಯನೇ ನಮಗೆ ತಿಳಿಯುವುದಿಲ್ಲ. ನಾವು ಅದನ್ನು ನೋಡಬಹುದು ಅಥವಾ ಅದನ್ನು ಇದು ಮಾಡ್ಬೋದು, ಆದರೆ ಅದರ ಅನುಭವ ನಮಗೆ ಸಿಗುವುದಿಲ್ಲ. ನಾವು ಕೇಳಿದಾಗ ಮಾತ್ರ ಅದರ ಅನುಭವ ನಮಗೆ ಸಿಗ್ತಾ ಹೋಗ್ತದೆ. ಈಗ ಒಂದು ಸಂಗೀತನೇ ಇರ್ಬೋದು, ಒಂದು ಸಾಹಿತ್ಯನೇ ಇರ್ಬೋದು, ಒಂದು ಭಾಷಣನೇ ಇರ್ಬೋದು. ಮಾತನಾಡುತ್ತಿರುವಾಗ ಅವರು ಬರೆಯುತ್ತಿರುವಾಗ ಬೋರ್ಡನ್ನು ನೋಡಿರ್ತೀರಿ, ನೋಡಿದಾದ್ಮೇಲೆ ಅವ್ರು ಯಾವ ರೀತಿ ಹೇಳ್ತಾರೆ ಅಂತಂದಾಗ ಅದರ ಅನುಭವ ನಮಗೆ ಸಿಗ್ತದೆ. ಇಲ್ಲದೆ ಹೋದರೆ ಅದು ಬರೆದಾಗ ಪುಸ್ತಕದಲ್ಲಿ ಇರ್ತದೆ ವಿನಃ ಅವರು ಮಾತನಾಡುವಂಥ ಶೈಲಿ ಗೊತ್ತಾಗುವುದಿಲ್ಲ. ಅದನ್ನು ಕೇಳಿಸ್ಕೊಂಡಾಗ ಒಂದು ಸಲ ಅವರು ಮಾತಾಡಿದರೆ ಸಾಕು, ಅವರ ಧ್ವನಿಯನ್ನು ನಾವು ನೆನ್ಪಿಟ್ಟುಕೊಳ್ಳುವಂಥ ಶಕ್ತಿ ನಮಗೆ ಆ ಪರಮಾತ್ಮ ಕರುಣಿಸಿರುತ್ತಾನೆ. ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳು ನಮಗೆ ದಿನನಿತ್ಯ ನಾವು ಕೇಳುತ್ತಿರುವಾಗ ಬೆಳಗ್ಗೆ ಚಿಂತನಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ಕೇಳಿ ಬರ್ತಾ ಇರ್ತದೆ. ಅದನ್ನು ನಾವು ಕೇಳಿ ಗಾಂಧೀಜಿ ಅವರ ಚಿಂತನೆ ಇರ್ಬೋದು, ನಾಳೆ ಸ್ವಾಮಿ ವಿವೇಕಾನಂದ ಅವರ ಚಿಂತನೆ, ಈ ರೀತಿಯಾದ ಚಿಂತನೆಗಳನ್ನು ನಮ್ಮ ಆಕಾಶವಾಣಿಯಲ್ಲಿ ನಾವು ಕೇಳಿದಾಗ ನಮ್ಮ ಮನಸ್ಸು ಬಹಳ ಹಗುರವಾಗಿ, ಎಲ್ಲರೂ ಪೇಪರ್ಗಳನ್ನು ಓದುತ್ತಾರೆ, ಆದರೆ ನಾವು ದಿನನಿತ್ಯ ಬರುವಂತಹ ಆಕಾಶವಾಣಿಯಲ್ಲಿ ಬರತಕ್ಕಂತಹ ವಾರ್ತೆಗಳನ್ನು ಕೇಳಿ ದಿನನಿತ್ಯ ಸುದ್ದಿಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. ಈ ರೀತಿಯಾಗಿ ನಮಗೆ ಕೇಳುವಿಕೆ ತುಂಬಾ ಅನುಕೂಲ. ಈಗ ಒಂದು ಪಕ್ಕದಲ್ಲಿ ನಾಯಿ ಹೊರಟಿದೆ ಅಂತಂದ್ರೆ ಅದನ್ನ ಮುಂದೆ ನೋಡ್ತಾ ಇದ್ರೆ ಕಾಣಿಸಲ್ಲ, ಯಾಕಂದ್ರೆ ಪಕ್ಕದಲ್ಲಿ ಅದು ನಾಯಿ ಹೋಗ್ತಾ ಇರ್ತದೆ, ಅವ್ರಿಗೆ ಸೌಂಡು ಗ್ರಹಿಸ್ತಾ ಇರಲ್ಲ. ನಾವು ಸೌಂಡ್ ಗ್ರಹಿಸ್ತಾ ಇರೋದ್ರಿಂದ ನಮ್ಮ ಪಕ್ಕದಲ್ಲಿ ಹೋಗ್ತಕ್ಕಂಥ ನಾಯಿನೂ ಕೂಡ ಇದು ನಮಗೆ ಹೊರಟಿದೆ ಅಂತ ನಾವು ಹೇಳ್ತೇವೆ. ಅವಾಗ ಹೌದಾ ಅಂತ ನಮ್ಮ ಫ್ರೆಂಡ್ಸ್ಗಳು ಆಶ್ಚರ್ಯಕರ ಆಗ್ತಿರ್ತಾರೆ. ಅದಕ್ಕೆ ಈ ರೀತಿಯಾಗಿ ಕೇಳುವಿಕೆ ಅನ್ನೋದು ಎಲ್ಲರಲ್ಲೂ ಇರಬೇಕು. ಈ ಕೇಳುವಿಕೆ ಅಂತಕ್ಕಂಥದ್ದು ಇರಲಿಲ್ಲ ಅಂದರೆ ಜೀವನನೇ ಕಟ್ಟುಕೊಳ್ಳೋದು ಕಷ್ಟ ಅಂತ ಹೇಳ್ತಾ, ನಮ್ಮ ಕನಸಿಗೆ ನಮ್ಮದೇ ಮಾತು ಎಂಬ ಶೀರ್ಷಿಕೆಯಡಿಯಲ್ಲಿ ನಮಗೆ ಇಂದು ಕಾರ್ಯಕ್ರಮ ಕೊಡಲು ಬಂದಿದ್ದಕ್ಕೆ ನಮಗೆ ತುಂಬ ಖುಷಿ ಎನಿಸಿದೆ. ನಮ್ಮ ಆಕಾಶವಾಣಿಗೆ ಕಾರ್ಯಕ್ರಮ ಅಂದರೆ ಏನಂದರೆ ಮೊದಲು ಹೇಳಿದಾಗಲೇ ನಮಗೆ ಭಾಳ ಸಂತೋಷ ಅನಿಸಿತ್ತು, ಯಾಕಂದರೆ ನಾವು ಇಷ್ಟರ ಮಟ್ಟಿಗೆ ಹೋಗ್ತೀವ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದು ನಮಗೆ ಆಕಾಶವಾಣಿ ಒಳಗಡೆ ಕಾರ್ಯಕ್ರಮ ಕೊಡೋದಂದ್ರೆ ನಮ್ಮ ಹೆಮ್ಮೆ, ನಮ್ಮ ಆಕಾಶವಾಣಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸ್ನೇಹಿತರಾದಂತಹ ಮಡಿವಾಳಯ್ಯ ಹಿರೇಮಠರವರು ಒಂದೆರಡು ಮಾತುಗಳನ್ನ ಹೇಳಿದ್ರು, ಎಷ್ಟೊಂದು ಚೆನ್ನಾಗಿ ತಮ್ಮ ಅನಿಸಿಕೆಗಳನ್ನ ಅವ್ರು ಹೇಳಿದ್ರು ಅಂತ ಅಂದ್ರೆ, ವಿಶೇಷ ಚೇತನರಾಗಿದ್ರೂ ಸಹ ಅವರು ಹೇಗವ್ರು ಕಲಿತಾರೆ, ಆಮೇಲೆ ಎಲ್ಲಾನೂ ಸರಿಯಾಗಿರೋರು, ದೈಹಿಕ ಬಲ ತುಂಬಾ ಸದೃಢವಾಗಿರೋರೇ ಸಹ ಕೆಲವೊಂದನ್ನ ಕಲಿಯೋದಕ್ಕೆ ಇಚ್ಛೆ ಪಡೋದಿಲ್ಲ, ಮನ್ಸು ಮಾಡೋದಿಲ್ಲ. ವಿವೇಕಾನಂದರು ಒಂದ್ ಮಾತನ್ನ ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಾರೆ. ಅದನ್ನ ನಾವೆಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೋತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ವಿಶೇಷ ಚೇತನ ವಿದ್ಯಾರ್ಥಿಗಳಿದಾರಲ್ಲ, ಕ್ರೀಡೆ ಆಗಿರ್ಬಹುದು, ಸಂಗೀತ ಆಗಿರ್ಬಹುದು, ಚಿತ್ರಕಲೆ, ಹಲವಾರು ಕ್ಷೇತ್ರಗಳಲ್ಲಿ ಎಷ್ಟೊಂದು ಸಾಧನೆಯನ್ನ ಗೈತಿದ್ದಾರೆ ಅಂತ ಅಂದ್ರೆ ಅವರು, ನಾವು ಅವ್ರ ಮುಂದೆ ಇನ್ನೂ ಚಿಕ್ಕವರಾಗ್ತೀವಿ. ಎಷ್ಟೊಂದ್ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಇಂಥವ್ರ ಮಾತುಗಳೇ ನಮಗೆ ಸ್ಫೂರ್ತಿದಾಯಕ ಅಂತ ಹೇಳ್ತಾ, ಸ್ನೇಹಿತರೆ ಇದು ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ. ನಾವು ಕರ್ನಾಟಕ ವಿಶ್ವವಿದ್ಯಾನಿಲಯದ ಲಲಿತ ಕಲಾ ಹಾಗೂ ಸಂಗೀತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಬಾಯ್ ಕಾಡು ನಮದೇ, ಭೂಮಿ ನಮದೇ, ನದಿಯು ನಮದೇ, ಕಡಲು ನಮದೇ, ಬೆಳಕು ನಮದೇ, ನೆರಳು ನಮದೇ, ವಾರೆ ಬಾಬಾ. ದಿಕ್ಕು ದಾರಿ ಗೊತ್ತು, ಗುರಿ ಗೊತ್ತು ನಮಗೆ, ತಪ್ಪು ಸರಿ ಗೆದ್ದೆ ಗೆಲುವ ನೂರು ಸಾರಿ ಹೌವಾ ಹೌವಾ. ಮನಸ್ಸೊಂದು ಇದ್ದರೆ ಮಾರ್ಗ, ಸಾಧನೆಯಲ್ಲಿ ಸ್ವರ್ಗ. ಮರುಭೂಮಿಯಲ್ಲೂ ಕೋಟಿ ಮರಗಳ ಬೆಳೆಸುವ ಈಗ ಒಳ್ಳೆ ಕಾಲ ಶುರುವಾಗೋಯ್ತು. ನಂಬಿಕೆ ಬಲವಾಯ್ತು, ಯುವ ಶಕ್ತಿ ಇದ್ದಲ್ಲಿ ಶಿವ ಕೂಡ ಶರಣೆನ್ನುವ. ಬಾಲು ನಮದೆ, ಭೂಮಿ ನಮದೆ, ನದಿಯು ನಮದೆ, ಕಡಲು ನಮದೆ, ಬೆಳಕು ನಮದೆ, ನೆರಳು ನಮದೆ, ವಾರೆ ಬಾಬಾ. ದಾರಿ ಗೊತ್ತು, ಗುರಿ ಗೊತ್ತು ನಮಗೆ, ತಪ್ಪು ಸರಿ ಗೆದ್ದೆ ಗೆಲುವ ನೂರು ಸಾರಿ ಹವ್ವ ಹವ್ವ. ದೀಪಾ ಭಟ್ ರವರಿಂದ ಕಲೆಯ ಬಗ್ಗೆ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ಕಲೆ ಮತ್ತು ವಿಜ್ಞಾನ ಎನ್ನುವುದರ ಬಗ್ಗೆ ನಾನು ಮಾತಾಡ್ತೀನಿ. ವಿದ್ಯೆಯ ಅನೇಕ ಶಾಖೆಗಳು ಈ ಜ್ಞಾನ ಪ್ರಾಪ್ತಿಯ ಮೂಲ ಗುರಿಗಳನ್ನು ಹೊಂದಿವೆ. ಇದಕ್ಕೆ ಪ್ರತಿಯಾಗಿ ಕಲೆಯು ಜ್ಞಾನದ ಎಲ್ಲ ಶಾಖೋಪಶಾಖೆಗಳನ್ನು ಕುರಿತಾಗಿವೆ. ಕಲೆ ಮತ್ತು ಶಾಸ್ತ್ರಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದಕ್ಕೊಂದು ಹೊಂದಿಕೊಂಡಿದ್ರೂ ತುಲನಾತ್ಮಕವಾಗಿ ನಾವು ಅವುಗಳನ್ನು ಅಭ್ಯಸಿಸಬಹುದಾಗಿದೆ. ವಿಜ್ಞಾನ ಅಥವಾ ಶಾಸ್ತ್ರವು ಬುದ್ಧಿ ಮತ್ತು ಮನಸ್ಸಿಗೆ ಸಂಬಂಧಿಸಿದರೆ, ಕಲೆಯು ಭಾವನೆ ಮತ್ತು ಅಂತರ್ಬೋಧನಕ್ಕೆ ಸಂಬಂಧಿಸುತ್ತೆ. ಈ ದೃಷ್ಟಿಯನ್ನು ನೋಡಿದಾಗ ಎರಡರಲ್ಲೂ ಯಾವ ಬಗೆಯ ಸಾಮ್ಯ ನಮಗೆ ಕಂಡುಬರಲ್ಲ. ನಾಟಕ, ಚಿತ್ರಕಲೆ ಅಥವಾ ಕಾವ್ಯ ಕೇವಲ ಭೌತಿಕವಾಗಿದ್ದರೆ ಅವು ಕಲೆ ಅಂತ ಅನಿಸ್ಕೊಳ್ಳೋದಿಲ್ಲ. ಇವುಗಳಲ್ಲಿ ಭಾವವೇಗದ ವಿದ್ಯುತ್ ಲಹರಿ ಹರಿದು ಕೇಳುಗರನ್ನು ಭಾವತನ್ಮಯಕರನ್ನಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದಾಗಲೇ ಅವು ಕಲೆ ಅಂತ ಹೇಳಬಹುದು. ವಿಜ್ಞಾನವು ಭೌತಿಕ ವಿಭಜನೆಯನ್ನು ಹೊಂದಿದ್ದು, ಕಲೆಯು ಮೂಲತಃ ಭಾವೋದ್ದೀಪಕವಾಗಿದ್ದು ಸಂವೇದನಾಶೀಲನವಾಗಿದೆ. ವಿಜ್ಞಾನವು ವ್ಯಾಖ್ಯೆ ಅಥವಾ ಸೂತ್ರಗಳ ಯಾವ ಬಂಧನಕ್ಕೂ ಒಳಗಾಗದೆ ಅವು ಕಲಾವಿದನ ರಚನಾತ್ಮಕ ಬುದ್ಧಿಯ ಒಂದು ಭಾಗವಾಗಿಯೂ ರಸಭಾವಾಭಿವ್ಯಕ್ತಿಯ ಒಂದು ಸಚೇತನ ಶಕ್ತಿಯಾಗಿದೆ. ವಿಜ್ಞಾನವು ವಸ್ತುನಿಷ್ಠವಾಗಿದ್ದರೆ ಕಲೆಯು ಭಾವನಾ ಪ್ರಧಾನವಾಗಿರುತ್ತದೆ. ಪ್ರಥಮತಃ ಅದು ವಿಜ್ಞಾನಕ್ಕೆ ವ್ಯತಿರಿಕ್ತವಾಗಿ ವ್ಯಕ್ತಿನಿಷ್ಠವಾಗಿ ವ್ಯಕ್ತಿಯು ಅಥವಾ ಕಲಾವಿದನ ಸ್ವತಂತ್ರವಾದ ವ್ಯಕ್ತಿತ್ವವನ್ನು ವಿಕಸನ ವರ್ಧನೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಸಂಗೀತ ವಿಜ್ಞಾನವೆರಡರ ಮೂಲ ಗುರಿ ಒಂದೇ ಆಗಿದೆ. ವಿಜ್ಞಾನ ಪ್ರಪಂಚದಲ್ಲಿ ವಿವಿಧ ದೃಷ್ಟಿಕೋನದಿಂದ ಅವಲೋಕಿಸಿ ಒಂದು ಸಾಮಾನ್ಯ ನಿರ್ಣಯಕ್ಕೆ ಒಂದು ನಮಗೆ ಆ ವಸ್ತು ವಿಷಯಗಳ ಬಗೆಗಿನ ಮೂಲ ತತ್ವಗಳನ್ನು ಕುರಿತು ಹೇಳ್ತಾನೆ. ಆದರೆ ಕಲೆ ವಿಧಾನ ಇದಕ್ಕೆ ಬದಲಾಗಿ ಜ್ಞಾತದಿಂದ ಅಜ್ಞಾತದೆಡೆಗೆ, ಅಸತ್ಯದಿಂದ ನಿತ್ಯ ಸತ್ಯದೆಡೆಗೆ, ಕುರೂಪದಿಂದ ಸ್ವರೂಪದೆಡೆಗೆ, ಹಿಂಗೆ ಮೃತ್ಯುವಿನಿಂದ ಅಮೃತದತ್ತ, ಹಿಂಗೆ ಎಲ್ಲ ಕಡೆಯೂ ಕೊಂಡೊಯ್ಯ. ವ್ಯಕ್ತಿ ಚಿತ್ರಕಲೆಯಲ್ಲಿ ಕಲಾವಿದನು ಆ ವ್ಯಕ್ತಿಯ ಸ್ವರೂಪ, ಆ ದೃಶ್ಯ ಚಿತ್ರಣದಲ್ಲಿ ಜೊತೆಗೆ ಆ ವ್ಯಕ್ತಿಯು ಹೊಂದಿರಬಹುದಾದ ಆತನ ಸಮಾಜದ ಪರಿಸರ, ಪರಂಪರೆ, ಪರಿಪಾಠ, ರೀತಿ ನೀತಿ ಇವುಗಳನ್ನ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಸೂಚ್ಯವಾಗಿ ಚಿತ್ರಿಸ್ತಾನೆ. ಅಂದರೆ ಆ ವ್ಯಕ್ತಿಯ ಚಿತ್ರವು ಆತನ ಸಾದೃಶ್ಯದ ಜೊತೆಗೆ ಆತನ ಸಮಾಜದ ರೀತಿ ನೀತಿಗಳಿಗೂ ಒಂದು ಕನ್ನಡಿಯ ಸ್ವರೂಪದಲ್ಲಿ ಚಿತ್ರಿತವಾಗಿರುತ್ತೆ. ಈ ದೃಷ್ಟಿಯಿಂದ ಚಿತ್ರಕಲೆಯು ರೂಪದರ್ಶಿಯ ವ್ಯಕ್ತಿತ್ವದ ಬಗೆಗಿನ ಸೂಕ್ಷ್ಮವಾದ ಆಳವಾದ ಪರಿಜ್ಞಾನವು ಕಲಾವಿದನಿಗೆ ಇರಬೇಕಾದುದು ಅತ್ಯವಶ್ಯಕ. ಹಾಗೆ ನಾಟಕಕಾರರು ಪಾತ್ರಗಳ ಮೂಲಕ ಜೀವನದಲ್ಲಿ ವಿವಿಧ ಅನುಭವಗಳನ್ನು ನಮಗೆ ಆದರ್ಶವಾಗಿ ನೀಡ್ತಾನೆ. ಕವಿಗಳು ರಸಭಾವಾಭಿವ್ಯಕ್ತಿಗಳನ್ನು ತಮ್ಮ ಕಾವ್ಯದ ಮೂಲಕ ತಮಗೆ ಮಾಡಿಕೊಡ್ತಾನೆ. ಹೀಗೆ ವಾಸ್ತವಿಕತೆಯಿಂದ ಭಾವ ಪ್ರಪಂಚಕ್ಕೆ, ಗೋಚರದಿಂದ ಅಗೋಚರ ಆಗಮನ ಕಡೆಗೆ, ವೈವಿಧ್ಯತೆಯಿಂದ ಐಕ್ಯತೆ ಕಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವುದು ಪ್ರತಿಯೊಬ್ಬ ಕಲೆಯ ಮತ್ತು ವಿಜ್ಞಾನದ ಮೂಲ ಗುರಿ ಅಂತ ಹೇಳ್ಬೋದು. ಸಾರಸಂಗ್ರಹವಾಗಿ ಹೇಳಬೇಕಾದರೆ ವಿಜ್ಞಾನ ಮತ್ತು ಕಲೆಯ ಮೂಲ ಗುರಿಯು ಭೌತಿಕ ವಸ್ತು ವಿಷಯ ವಿಶೇಷಗಳ ಹಿನ್ನೆಲೆಯಾಗಿದ್ದರಿಂದ ನಿತ್ಯ ಸತ್ಯದತ್ತ ನಮ್ಮ ಅರಿವನ್ನು ಹೊಡೆದೆಬ್ಬಿಸೋದೇ ಆಗಿರುತ್ತೆ. ಆದರೆ ಅವು ಅನುಸರಿಸುವ ಮಾರ್ಗಗಳು ಮಾತ್ರ ಬೇರೆ ಬೇರೆ. ಒಂದು ಇನ್ನೊಂದನ್ನರಿಯಬೇಕಾದರೆ ಪೂರಕವಾಗಿ ಯೋಗ್ಯವಾಗಿ ಭೂಮಿಕೆಯನ್ನು ಒದಗಿಸುವುದು. ಭಾಷೆಗೂ ವ್ಯಾಕರಣಕ್ಕೂ ಒಂದೇ ಸಂಬಂಧವನ್ನು ಕಲೆಗೂ ವಿಜ್ಞಾನಕ್ಕೂ ಹೊಂದಿದೆ. ಸಂಗೀತವು ಪ್ರಥಮತಃ ಕಲೆಯಾಗಿ ಅದಕ್ಕೆ ಒಂದು ಶಾಸ್ತ್ರೀಯ ಕಟ್ಟನ್ನು ತಂದುಕೊಟ್ಟು ಸಂಗೀತ ಕಲೆಯ ದರ್ಜೆಯನ್ನು ಕೊನೆವರೆಗೂ ಕಾಯ್ದುಕೊಂಡು ಬರುವುದರಲ್ಲಿ ವಿಜ್ಞಾನ ಸಂಗೀತ ಕಲೆ ವಿಶೇಷವಾದ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಸಂಗೀತ ಕಲಾ ಕ್ಷೇತ್ರದಲ್ಲಿ ವಿಜ್ಞಾನಕ್ಕಿರಬೇಕಾದ ಸ್ಥಾನಮಾನದ ಬಗ್ಗೆ ನಮಗೆ ಸರಿಯಾದ ಅರಿವು ಇರಬೇಕಾದದ್ದು ತುಂಬ ಅವಶ್ಯಕ ಅಂತ ಹೇಳ್ತವೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಸಂಗೀತದಲ್ಲಿ ಧ್ವನಿ ನಾದ ಅದರ ಪ್ರಕೃತಿ ತಾಳ ಮತ್ತು ಪರಿಣಾಮಗಳನ್ನು ಕುರಿತು ವಿವೇಚಿಸುವುದು ವಿಜ್ಞಾನವಾದರೆ ಮನಸ್ಸಿನಲ್ಲಿ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ಅಭಿವ್ಯಕ್ತಪಡಿಸುವುದು ವ್ಯಕ್ತಿಕಾರರ ಪ್ರತಿಭೆಯಿಂದ ಆ ನಾದವನ್ನು ತಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಳ್ಳುವುದೇ ಕಲೆ ಅಂತ ಹೇಳ್ತಾರೆ. ಈಗ ಸಂಗೀತ ಅನ್ನೋದೇನಿದೆ, ಈ ಕೊರೋನಾ ಅನ್ನೋ ಒಂದು ಮಹಾಮಾರಿಯಿಂದ ಅದು ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು. ಎಷ್ಟೋ ಜನರಿಗೆ ಹಲವಾರು ಸಂಗೀತ ಈವಾಗ ಮೇಲೆ ಬರೋ ಎಲ್ಲ ಸಂಗೀತಗಾರರಿಗೂ ಅದು ಒಂಥರ ಅಡೆತಡೆ ಆಗಿಬಿಟ್ಟಿದೆ. ಈಗ ಅದನ್ನು ಹೆಂಗೆ ಮುಂದುವರಿಸ್ತಿದ್ದಾರೆ, ಅದನ್ನು ನಿಲ್ಲಬಾರ್ದು ಅಂತ ಹಲವಾರು ಕಲಾವಿದರು ಪ್ರಯತ್ನ ಪಟ್ಟು ಅದನ್ನು ಆನ್ಲೈನ್ ಮುಖಾಂತರನೂ ಮೊಬೈಲ್ಗಳು ಇವಾಗ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅನ್ನೋದಂದರೆ ಈ ಮೊಬೈಲ್ ಮೂಲಕ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆ ಆ್ಯಪ್ ಕೆಲವೊಂದು ಆ್ಯಪ್ಗಳಾಗಲಿ ಅದನ್ನು ಮುಖಕ್ಕೆ ಮುಖ ಕೊಟ್ಟು ಹೇಳಲಿಕ್ಕಾಗದೇ ಇದ್ರೂ ವಿಡಿಯೋ ಕಾಲ್ಗಳ ಮುಖಾಂತರ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಪಾಪ ಇವಾಗ ಶಾಲೆಗಳಿಗೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಅನ್ನೋದು ಒಂದು ಪರಿಸ್ಥಿತಿಯಲ್ಲಿದ್ದಾಗ ಅವ್ರನ್ನ ಸಂಗೀತವನ್ನ ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೆ ಆನ್ಲೈನ್ ಮುಖಾಂತರ ತಗೋತಿದ್ದಾರೆ. ಹಲವಾರು ವೇದಿಕೆಗಳು ಇವಾಗ ನಿಂತು ಹೋಗ್ಬಿಟ್ಟಿದೆ. ಇವಾಗ ವೇದಿಕೆಗಳು ಸಿಗ್ತಾ ಇಲ್ಲ ಅನ್ನುವಾಗ ಆನ್ಲೈನ್ಗಳಲ್ಲೇ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಒಂದಷ್ಟು ಅವರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಕೊಡ್ತಾ ಇದ್ದಾರೆ ಈ ಅನ್ನೋದು. ಈ ವಿಜ್ಞಾನ ಅಷ್ಟು ಮುಂದುವರೆದಿದೆ ಅಂತ. ಇವಾಗ ಹಳೆ ಕಾಲದಲ್ಲಿ ಏನು ರೇಡಿಯೋ ಅಂತ ಇತ್ತು, ಎಷ್ಟೋ ಮನೆಗಳಲ್ಲಿ ಅದು ಇವಾಗ ಬಳಕೆಯಲ್ಲ ಇಲ್ಲ. ಆದ್ರಿಂದ ಈಗ ಅದನ್ನ ರೇಡಿಯೋ ನಿಲ್ಲಬಾರ್ದು ಅಂತನೂ ಇವಾಗ ಹಲವಾರು ಆ್ಯಪ್ಗಳನ್ನು ಮಾಡಿದ್ದಾರೆ. ಅದು ಮೊಬೈಲಲ್ಲೂ ಕೇಳ್ಬೋದು. ಇವಾಗ ಬೆಂಗಳೂರಂತ ಸಿಟಿಗಳಲ್ಲಿ ಹೋಗ್ತಾ ಬರ್ತಾ ಕಾರ್ಗಳಲ್ಲಾಗಿರ್ಬೋದು ಅಥವಾ ಮೊಬೈಲಲ್ಲೇ ಹಲವಾರು ಸಲ ಅದನ್ನ ಕೇಳ್ತಾರೆ. ಹಿಂಗೆ ವಿಜ್ಞಾನ ಅನ್ನೋದು ನಿಂತಿಲ್ಲ, ಅದೂ ಮುಂದುವರಿತಾ ಇದೆ. ಕಲೆ ಸಂಗೀತಗಳು ನಿಂತಿಲ್ಲ, ಅದೂ ಮುಂದುವರಬೇಕಂತ ಅದನ್ನೂ ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಒಂದು ಧನಾತ್ಮಕ ಆಲೋಚನೆ ಅಂತ ಹೇಳ್ಬೋದು. ಹೀಗೆ ಸಂಗೀತ ಕಲೆ ಮತ್ತು ವಿಜ್ಞಾನಗಳು ನಮ್ಮ ಸುಂದರ ಸಮನ್ವಯ ಸ್ವರೂಪವಾಗಿದ್ದರೂ ಮೂಲತಃ ಅದು ಕಲೆಯಾಗಿ ಒಂದು ಅಂಶವನ್ನು ಮಾತ್ರ ಮರೆಯುವಂತಿಲ್ಲ ಅಂತ ಹೇಳ್ತೇವೆ. ಧನ್ಯವಾದಗಳು. ದೀಪಾ ಭಟ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಮಹಾವಿದ್ಯಾಲಯದಲ್ಲಿ ಓದ್ತಾ ಇರುವಂತಹ ಈಶ್ವರ್ ಹುದ್ದಾರನ್ನು ಒಬ್ಬ ವಿದ್ಯಾರ್ಥಿ, ಇವರು ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ, ಅದ್ರ ಜೊತೆಗೆ ಇವರೊಬ್ಬ ಪಿಟೀಲು ವಾದಕರು ಸಹ ಆಗಿದ್ದಾರೆ. ಸೊ ಈಗ ನಿಮ್ ಮುಂದೆ ಈಶ್ವರ್ ಹುದ್ದಾರ್ ಅವರು ತಮ್ಮ ಒಂದೆರಡು ಅನಿಸಿಕೆಗಳನ್ನ ಹೇಳ್ಬಯಸ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಈಶ್ವರ್ ಸುಶೀಲ್ ಹುದ್ದಾರ್. ನಾನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೊಡವಾಡ ಎಂಬ ಪುಟ್ಟ ಗ್ರಾಮದವನು. ನಾನು ಧಾರವಾಡದಲ್ಲಿ 3ನೇ ವರ್ಷ ಸಂಗೀತ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ನಾನು ಹಿಂದಿ, ಮರಾಠಿ ಹಾಗೂ ಇಂಗ್ಲಿಷ್, ಕನ್ನಡ ಭಾಷೆಯಲ್ಲಿ ಕವನ ಸಾಹಿತ್ಯವನ್ನು ರಚಿಸುವುದು ನನ್ನ ಹವ್ಯಾಸ. ಸಣ್ಣವಿದ್ದಾಗಿಂದ ನಾನು ಸಾಹಿತ್ಯ ಬರೆಯೋದು, ಸಾಂಗ್ಗಳನ್ನ ನಾನು ಹಾಡೋದು, ಮತ್ತು ಸಾಕಷ್ಟು ಡ್ರಾಮಾಗಳನ್ನ ನಾನೇ ನೋಡುವುದು. ಅವರಂಗೆ ನಾನು ಕೂಡ ಒಬ್ಬ ಸಾಹಿತಿ ಆಗಬೇಕು, ನಾನು ಕೂಡ ಒಬ್ಬ ಡ್ರಾಮಾ ಆರ್ಟಿಸ್ಟ್ ಆಗಬೇಕು. ಈ ರೀತಿ ನಾನು ಸಾಕಷ್ಟು ಕನಸುಗಳಿದ್ದೆವು. ನಮ್ಮ ಮನೆಯಲ್ಲಿ ಕೂಡ ಸಾಕಷ್ಟು ನಮಗೆ ಪ್ರೋತ್ಸಾಹ ಇತ್ತು. ಸಾಹಿತ್ಯ 4 ಜನರ ಮುಂದೆ ಬರಬೇಕಾದ ಕಾರಣ ಸಂಗೀತ. ಸಾಹಿತ್ಯ ಇಲ್ಲದ ಸಂಗೀತ ಇಲ್ಲ, ಸಂಗೀತದಿಂದ ಸಾಹಿತ್ಯ ಇಲ್ಲ. ಇದೇ ರೀತಿ ನೀನು ಒಬ್ಬ ಸಂಗೀತಗಾರಾಗು, ಸಾಹಿತಿಗಾರಾಗಂತ ಅವ್ರು ಹಂಗೆ ಹೇಳಿದರು. ಅವ್ರು ಅಂದಂಗೆ ನಾನಾದರೂ ಕೂಡ ಈಗ ಬೆಳೆದು ಬಂದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಪಂಡಿತ್ ಪುಟ್ಟರಾಜ ಕವಯರ ಅವರ ಜರ ಆಶೀರ್ವಾದ. ನಮ್ಮ ಅಜ್ಜರು ಗಣಿತ ಮತ್ತು ಇಂಗ್ಲೀಷ್ ಮಾಸ್ತರ್ ಆಗಿತ್ತು. ಅವರು ಶೇಗುಣಸಿ, ಕೌಂಡಕೋಪ, ನಾಗನೂರು ಇನ್ನೂ ಸಾಕಷ್ಟು ಹಳ್ಳಿ ಊರಾಗ ಅವರು ಕೂಡ ಶಿಕ್ಷಕರಾಗಿ ಎಷ್ಟೋ ವಿದ್ಯಾರ್ಥಿಗಳನ್ನ ಇಂಜಿನಿಯರ್ ಡಾಕ್ಟರ್ ಆಗ್ಯಾರು. ಅಜ್ಜವರಿಗೆ ನಾನು ಪ್ರಥಮ ಮೊಮ್ಮಗನಾಗಿ ಹುಟ್ಟಿದಕ್ಕೆ ನಂದು ಕೂಡ ಒಂದು ಪೂರ್ವ ಜನ್ಮದ ಪುಣ್ಯನ ಐತಿ. ಹಿಂಗಾಗಿ ಇದುವರೆಗೆ ಶಾಯರಿಗಳನ್ನು ಬರೆದಿರೋದು ಕನಿಷ್ಠ ಒಂದು 50 ಶಾಯರಿಗಳು ಬರೆದಿದ್ದೀನಿ. ಅದರಲ್ಲಿ ಹಿಂದಿಯಲ್ಲಿ ಒಂದು 20 ಶಾಯರಿ ಬರೆದಿದ್ದೀನಿ. ಆದರೆ ನಾನು ಜನಪದ ಸಾಂಗ್ಗಳನ್ನ 100-30 ಜಾಸ್ತಿನೇ ಬರೆದಿದ್ದೀನಿ. ಇಂಗ್ಲೀಷ್ನಲ್ಲಿ ಕೂಡ ಸಾಕಷ್ಟು ಶಾಯರಿಗಳನ್ನು ಮತ್ತು ಅದರಲ್ಲಿ ರೈಮ್ಸ್ ಅಂತ ಕರೀತಾರೆ, ರೈಮಿಂಗ್ ವರ್ಡ್ಸ್ ಅಂತ. ರೈಮಿಂಗ್ ವರ್ಡ್ಸನ್ನು ಜಾಸ್ತಿ ನಾನು ಉಪಯೋಗಿಸೋದು. ಆದರೆ ನನ್ನ ಹತ್ರ ಭಾಳ ಇರೋ ಶಾಯರಿಗಳು ನಮ್ಮ ಕನಸಿಗೆ ನಮ್ಮದೇ ಮಾತು ಎಂಬ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ಶಾಯರಿ ನಾನು ಬರೆದಿರೋದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾಹಿತಿಯವ್ರ ಮೇಲೆ. ಮುಂಜಾವು ಮಂಜಿನ ಹೊನೆಯಲ್ಲಿ ಕವನದ ದಾರಿಯಲ್ಲಿ ನಾನು ನಡೆದು ಬರುವಾಗ ಸಾಧನ ಕೇರಿ ಕಂಡೆ. ಮುಂಜಾವು ಮಂಜಿನ ಹನಿಯಲ್ಲಿ ಕವನದ ದಾರಿಯಲ್ಲಿ ಮುಂಜಾವು ಮಂಜಿನ ಹನಿಯಲ್ಲಿ ಕವನದ ದಾರಿಯಲ್ಲಿ ನಡೆದು ಬರುವಾಗ ಸಾಧನ ಕೇರಿ ಕಂಡೆ. ಕವಿ ಹೃದಯದ ಜನಪದ ಸಾಹಿತ್ಯ ಬೇಂದ್ರೆಯವರ ಸ್ವಗೃಹದಲ್ಲಿ ಜನಪದ ಸಾಹಿತ್ಯ ಕಲ್ಪಿಸಿಕೊಂಡುಂಡೆ. ಕವಿ ಹೃದಯದ ಜನಪದ ಸಾಹಿತಿ ಬೇಂದ್ರೆಯವರ ಸ್ವಗೃಹದಲ್ಲಿ ಜನಪದ ಸಾಹಿತ್ಯ ಕೊಂಡುಂಡೆ. ಇವರಂತೆಯೇ ನಾನು ಒಬ್ಬ ಲೇಖಕನಾಗಿ ಸಾಹಿತಿಯಾಗಿ ಬೇಂದ್ರೆಯವರ ಪ್ರಾಸ ಪದಗಳನ್ನು ಮೈಗೂಡಿಸಿಕೊಂಡೆ. ಸದ್ಗುಣ ಸ್ವಭಾವದ ಇಚ್ಛೆಯುಳ್ಳ ಮನಸ್ಸಿನ ಕವನ ಕಥೆಗಳನ್ನು ಸಾಕಷ್ಟು ರಚಿಸಿರುವ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದ ರುಚಿ ಉಂಡೆ ಕಾವ್ಯನಾಮದ ರುಚಿ ಉಂಡೆ. ನೋಡಿದ್ರಲ್ಲ ಸ್ನೇಹಿತರೆ, ಈಶ್ವರ್ ಹುದ್ದಾರನ್ನವರು ಎಷ್ಟೊಂದು ಚೆನ್ನಾಗಿ ಮಾತಾಡಿದ್ರು. ಈಶ್ವರ್ ಅವರೇ, ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಹುಟ್ಟಿದಾಗಿನಿಂದ ಸಾಯೋವರೆಗೂ ದೈಹಿಕವಾದ ದೌರ್ಬಲ್ಯಗಳನ್ನ ಅನುಭವಿಸ್ತಾನೆ ಇರ್ತಾನೆ. ಪ್ರತಿ ದಿನಾನು ಅವನು ಕಷ್ಟಪಡ್ತಾನೆ ಇರ್ತಾನೆ. ಆದ್ರೆ ಯಾವಾಗ ನಾವು ಮಾನಸಿಕವಾಗಿ ಸದೃಢವಾಗಿ ನಿಂತ್ಕೊಳ್ತೀವೋ, ದೈಹಿಕ ಬಲಗಳು ಸಹ ನಮಗೆ ಹೆಚ್ಚಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತವೆ. ಇದೇ ರೀತಿಯಾಗಿ